ಏನದ ಅಲ್ಲ ನಾವು ಅರ್ಥೈಸಿಕೊಂಡು ಆ ನೀರನ್ನ ಸದ್ಬಳಕೆ ಮಾಡಿಕೊಳ್ಳಿಕ್ಕೆ ಮುಂದಾಗಬೇಕಾಗ್ಯದ. ಅದಕ್ಕೋಸ್ಕರ ಈ ಸಂಘಟನೆ ಬಹಳ ಮಹತ್ವ. ರೈತ ಸಮುದಾಯದ ಜೊತೆಗೆ ಸಂಘಟನೆ ಜೊತೆಗೆ ತಮಗೆ ಒಂದು ಅವಿನಾಭಾವ ಸಂಬಂಧ, ಸಾಕಷ್ಟು ಅವರ ಒಂದು ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಿಮಗೂ ಸಾಧ್ಯ ಆಗಿದೆ. ತಿಳಿಸಿಕೊಡ್ಕೊಂಡವರೇ, ಇಷ್ಟೊಂದು ಬೃಹತ್ ಸಂಖ್ಯೆಯ ರೈತರನ್ನ ಕೆಲವೇ ಕೆಲವು ಇಲಾಖೆಯ ಸಿಬ್ಬಂದಿಗಳು ನಿಭಾಯಿಸಲು ಸಾಧ್ಯವೇ? ಇದೊಂದು ಸವಾಲು ಅಂತ ಅನಿಸೋದಿಲ್ವಾ? ಇದು ಹೇಗೆ ಸಾಧ್ಯ ಆಗಿದೆ? ಯಾವುದೇ ಒಂದು ಸವಾಲನ್ನ ಸೃಷ್ಟಿಯಾಗಬೇಕಾದ್ರೆ ಅದಕ್ಕೂ ಒಂದು ಪರಿಹಾರ ಅನ್ನುವಂತಹದ್ದಿದ್ದೇ. ಹಾಗಾಗಿ ಈ ನೀರಾವರಿ ಯೋಜನೆಗಳನ್ನು ನಿರ್ಮಾಣ ಮಾಡಬೇಕಾದ್ರೆ ರೈತರು ಯಾರೂ ಪಾಲ್ಗೊಳ್ಳಲಿಲ್ಲ. ಇಂಜಿನಿಯರ್ಗಳು ಆ ಒಂದು ತಾಂತ್ರಿಕತೆಯ ಮೂಲಕ ಅದನ್ನೆಲ್ಲ ನಿರ್ಮಾಣ ಮಾಡಿದ್ರು. ಯಾವಾಗ ಇದರ ಸೇವೆ ಪಡೀಲಿಕ್ಕೆ ಆ ರೈತರನ್ನ ನಾವು ತಲುಪ್ತಾ ಬಂತೋ ಈ ಯೋಜನೆ, ಅವಾಗ ಅನೇಕ ಸವಾಲುಗಳು ಎದುರಾದವು. ಆ ನೀರನ್ನು ಹೆಂಗ್ ಪಡಿಬೇಕು ನಾವು, ಇವೆಲ್ಲವುಗಳನ್ನ ಅರ್ಥೈಸಿಕೊಂಡು ಬೃಹತ್ತಾದಂತಹ ನೀರಾವರಿ ಕ್ಷೇತ್ರ, ಲಕ್ಷಾಂತರ ಜನ ರೈತರು ಫಲಾನುಭವಿಗಳು, ಇಲಾಖೆಯ ಕೆಲವೇ ಕೆಲವು ಇಂಜಿನಿಯರ್ಗಳಿಂದ ಇದನ್ನ ಯಾವ ರೀತಿ ನಿಭಾಯಿಸಬೇಕು ಅನ್ನುವಂತಹದ್ದು ದೊಡ್ಡ ಸವಾಲಾಗಿತ್ತು. ಅದಕ್ಕೂ ಕೂಡ ಇಲ್ಲಿನ ವಿವಿಧ ಇಲಾಖೆಯ ತಜ್ಞರು, ಕೃಷಿ ಇಲಾಖೆ ಇರಬಹುದು, ಸಹಕಾರ ಇಲಾಖೆ ಇರಬಹುದು, ಈ ಎಲ್ಲ ತಜ್ಞರು ಸೇರಿ ಇದಕ್ಕೊಂದು ಸ್ವರೂಪವನ್ನು ಕೊಟ್ಟರು. ಆ ರೈತನಿಗೆ ಇದರ ಪ್ರಯೋಜನ ಆಗಲಿ ಅಂತ ಹೇಳಿ ಇಲ್ಲೇ ಬೃಹತ್ತಾದಂತಹ ನೀರಾವರಿಯ ಫಲಾನುಭವಿಗಳ ಒಂದು ಸಮೂಹ ಏನಿತ್ತಲ್ಲ, ಇವ್ರನ್ನ ಒಗ್ಗೂಡಿಸಿ ಹಂತ ಹಂತವಾಗಿ ಸಣ್ಣ ಸಣ್ಣ ಒಂದು ಸಂಘಟನೆಗಳನ್ನಾಗಿ ಮಾಡಿ ಅವರದೇ ಆದಂತಹ ಒಂದು ಸೀಮಿತ ಕ್ಷೇತ್ರವನ್ನು ಮಾಡಿಕೊಟ್ಟು ಇಂಜಿನಿಯರ್ಗಳು ಲೆಕ್ಕಾಚಾರ ಹಾಕಿ ಆ ಪ್ರದೇಶಕ್ಕೆ ಎಷ್ಟು ನೀರನ್ನ ಅವ್ರ ಪಾಲಿಂದ ನಾವು ಹಂಚಿಕೊಟ್ರ ಅದರ ಅಡಿಯಲ್ಲಿ ಬರತಕ್ಕಂಥ ಆ ಒಂದು ಗುಂಪಿನ ಫಲಾನುಭವಿಗಳನ್ನ ವಿಂಗಡಿಸಿ ಅವ್ರ ಪಾಲಿನ ನೀರನ್ನ ಅವರಿಗೆ ಪೂರೈಸಿದ್ದಾದ್ರೆ, ಆ ಜನ ಎಲ್ಲ ನಿಂತು ಅವರೇ ಒಂದು ನಿರ್ವಹಣೆ ಮಾಡಿಕೊಂಡದ್ದಾದ್ರೆ ಆ ಭಾಗದ ಪ್ರಾರಂಭ ಹಂತದಿಂದ ಕೊನೆಯ ಹಂತದ ರೈತರು ಸಹಕಾರದಿಂದ ಕಾನೂನಾತ್ಮಕವಾಗಿ ಆ ನೀರನ್ನ ಹಂಚಿಕೊಳ್ಳಿಕ್ಕೆ ಇಲ್ಲೇ ಒಂದು ಪರಿಹಾರ ನೀಡಾರ. ಆ ಒಂದು ಸವಾಲಿಗೆ ಇದೊಂದು ಜವಾಬು ಅಂತ ನಾವು ಹೇಳಬಹುದು. ಕುಲಕರ್ಣವರೇ, ತುಂಬಾ ಅರ್ಥಗರ್ಭಿತವಾದ ಮಾತುಗಳು. ಯಾಕಂದ್ರೆ ನೀರಾವರಿ ಇಲಾಖೆಯ ಒಂದು ಯೋಜನೆಗಳು ಸದುಪಯೋಗವಾಗಿ ಜನರಿಗೆ ತಲುಪಿದೆ ಆದರೆ ರೈತರ ಬದುಕು ಹಸನಾಗ್ತದೆ, ಮತ್ತು ಉತ್ತಮ ಬೆಳೆ ಬರ್ತದೆ, ಜೊತೆಗೆ ಉತ್ತಮ ಬೆಲೆನೂ ಬರ್ತದೆ. ಈ ನಿಟ್ಟಿನೊಳಗೆ ನೀರಾವರಿ ನೀರಿನ ಬಳಕೆ ಹಿಂದೆಂದಿಗಿಂತಲೂ ಹೆಚ್ಚು ಈಗ ಅಗತ್ಯತೆಯನ್ನು ಒಳಗೊಂಡಿದೆ ಮತ್ತು ಪೈಪೋಟಿಯಿಂದ ಕೂಡ ಕೊನೆಯ ರೈತನಿಗೂ ಕೂಡ ನೀರು ತಲುಪಬೇಕು. ಸರ್ಕಾರದ ಯೋಜನೆ ಸದುಪಯೋಗ ಆಗಬೇಕು, ಸಹಕಾರದ ಮೂಲಕ ಒಂದು ಸಂಘಟನೆ ಮಾಡುವುದು ಅವಶ್ಯಕತೆ ಇದೆ. ಇದೇನಾದರೂ ಕಾನೂನಾತ್ಮಕವಾಗಿ ನಮಗೆ ಈ ತರ ಸಂಘಟನೆಯನ್ನು ಮಾಡಲಿಕ್ಕೆ ಸಾಧ್ಯವೇ? ಹೇಗೆ? ಬಹಳ ಉತ್ತಮವಾದಂತಹ ಪ್ರಶ್ನೆ ಇದು. ಇಲ್ಲಿ ಬೃಹತ್ತಾದಂತಹ ಈ ನೀರಾವರಿಯ ಫಲಾನುಭವಿಗಳನ್ನ ಸಣ್ಣ ಸಣ್ಣ ಸಂಘಟನೆಗಳನ್ನಾಗಿ ಮಾಡಲಿಕ್ಕೆ ಸಹಕಾರಿ ತಜ್ಞರು ತಮ್ಮ ಒಂದು ಸಹಕಾರದ ನೀತಿ ತತ್ವಗಳನ್ನ ಇದರಲ್ಲಿ ಯಾವ ರೀತಿಯಾಗಿ ಅಳವಡಿಸಿಕೊಳ್ಬೇಕು ಅನ್ನುವಂತಹದಕ್ಕೆ ಒಂದು ಸ್ವರೂಪವನ್ನು ಕೊಟ್ಟಿದ್ದಾರೆ. ಇದು ಕೂಡ ಕಾನೂನಾತ್ಮಕವಾಗಿದೆ. ಕರ್ನಾಟಕ ಸಹಕಾರಿ ಸಂಘಗಳ ಕಾಯ್ದೆ 1959, ಅದಕ್ಕೆ ರಚಿಸಿದಂತಹ ನಿಯಮಗಳು 1960. ಇದರ ಅಡಿಯಲ್ಲಿ ನೀವು ಸಂಘಟಿತರಾಗಿ ನಿಮ್ಮದೇ ಆದಂತಹ ಸೀಮಿತ ಕ್ಷೇತ್ರವನ್ನು ವಿಂಗಡಣೆ ಮಾಡಿಕೊಟ್ಟಾರ ನೀರಾವರಿ ಇಲಾಖೆಯ ಅಭಿಯಂತರರು. ಅದರ ಅಡಿಯಲ್ಲಿ ಬರುವಂತಹ ಫಲಾನುಭವಿಗಳು ತಮ್ಮದೇ ಆದಂತಹ ಒಂದು ಸಹಕಾರಿ ಸಂಘಗಳನ್ನು ರಚನೆ ಮಾಡಿಕೊಂಡು ಸ್ವಯಂ ಪ್ರೇರಿತರಾಗಿ ಆ ನೀರಿನ ಹೊಣೆಗಾರಿಕೆಯನ್ನು ಹೊರತಾರ. ಅದರ ಅಡಿಯಲ್ಲಿ ಅವರು ತಮ್ಮ ಈ ನೀರಾವರಿಯ ಪ್ರಯೋಜನವನ್ನು ಪಡಿತಾರೆ. ಒಂದು ಜನನಲ ಜಾಗೃತಿ ಸಂಸ್ಥೆಯ ಒಂದು ಯೋಜನೆಗಳನ್ನು, ತರಬೇತಿಯ ಅಂಶಗಳನ್ನು ಸರಿಯಾಗಿ ಅವರಿಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದೀರಿ. ಮತ್ತು ಇಂತಹ ಒಂದು ಸಹಕಾರಿ ಸಂಘಗಳೇನದವಲ್ಲ, ಇವುಗಳಿಗೆ ಆದಾಯ ಮೂಲಗಳನ್ನು ನಾವು ಮಾಡಬೇಕಾಗ್ತದೆ, ಆರ್ಥಿಕವಾಗಿ ಬಲವರ್ಧನೆ ಆಗಬೇಕಾಗ್ತದೆ. ಇದನ್ನ ಹೇಗೆ ಮಾಡಲಿಕ್ಕೆ ಸಾಧ್ಯ? ರೈತರಲ್ಲಿ ಈ ಬಗ್ಗೆ ಒಂದು ಸಂಘಟನಾತ್ಮಕ ಒಂದು ಚಟುವಟಿಕೆಯನ್ನು ಬಲಗೊಳಿಸಬೇಕು ಅಂತಂದ್ರೆ ಯಾವ ರೀತಿ ಪ್ರಯತ್ನಗಳಾಗಬೇಕು ಅಂತ ತಾವು ಹೇಳ್ತೀರಾ ಸುರೇಶ್ ಕುಲಕರ್ಣಿ? ರೈತ ಅಂದ ಕ್ಷಣ ಆರ್ಥಿಕ ಒಂದು ಸ್ಥಿತಿಯಲ್ಲಿ ಅವ ತೀರಾ ಹೀನಾಯವಾಗಿದ್ದಾನೆ, ಅವನಿಗೆ ಯಾವುದೇ ಒಂದು ಆರ್ಥಿಕ ಬಂಡವಾಳವನ್ನು ತೊಡಗಿಸಲಿಕ್ಕಾಗುವುದಿಲ್ಲ ಅಂತೇಳಿ, ಈ ದಿಸೆಯತ್ತ ಅವನ್ನ ಅತ್ಯಂತ ಕಡಿಮೆ ಬಂಡವಾಳದಲ್ಲಿ ಅವನು ಕೃಷಿ ಮಾಡಬೇಕಂತೇಳಿ ಕೃಷಿ ತಜ್ಞರು ಕೂಡ ಸಾಕಷ್ಟು ಪರಿಶ್ರಮ ಪಡ್ತಾ ಇದ್ದಾರೆ. ನಮ್ಮ ಈ ಸಂಘಟನೆ ಮೂಲಕ ನೀರಾವರಿ ವ್ಯವಸ್ಥೆ ನಿರ್ವಹಣೆ ಆಗಲಿಕ್ಕೂ ಕೂಡ ಅಷ್ಟೇ ತೊಂದರೆ ಇದೆ ಅಂತೇಳಿ ಅವ್ರನ್ನ ಸಂಘಟನೆ ಮಾಡಲಿಕ್ಕಾಗಿ ಸರ್ಕಾರ ಏನು ಒಂದು ನೀರು ಬಳಕೆದಾರ ಸಹಕಾರಿ ಸಂಘಗಳನ್ನ ರಚನೆ ಮಾಡಲಿಕ್ಕೆ ಒಂದು ರೂಪುರೇಷೆ ಹಾಕಿಕೊಟ್ಟಿದ್ದರು, ಅದಕ್ಕೂ ಕೂಡ ಅನೇಕ ರೀತಿಯ ಆರ್ಥಿಕ ಬಲವರ್ಧನೆಗೊಳ್ಳಿಕ್ಕೆ ಅವುಗಳಿಗೆ ಅನುದಾನಗಳನ್ನ ಕಲ್ಪಿಸಲಿಕ್ಕೂ ಮುಂದಾಗ್ಯಾರ. ಆ ಒಂದು ಕಾರ್ಯವ್ಯಾಪ್ತಿಯಲ್ಲಿ ಬರುವಂತಹ ಜನ ಆ ಸದಸ್ಯತ್ವ ಪಡೆಯುವ ಮೂಲಕ ತಮ್ಮ ಬಂಡವಾಳವನ್ನು ಪ್ರಾರಂಭ ಮಾಡ್ತಾರೆ. ಅದು ಕೂಡ ಒಂದು ಆದಾಯದ ಒಂದು ಅಂಶ ಅಂತ ನಾವು ಹೇಳಬಹುದು. ಆ ಸದಸ್ಯತ್ವ ಮೂಲಕ ಒಂದು ಕಡೆ ಆದರೆ ಇನ್ನೊಂದು ಒಂದು ಸಂಘಟನೆಯಾಗಿ ಆ ಸಂಘ ನೋಂದಣಿಯಾಗ್ಯದ ಅನ್ನುವಂತಹದ್ದು, ಅಲ್ಲೊಂದು ಆಡಳಿತ ಮಂಡಳಿ ರಚನೆಯಾಗ್ಯದ ಕಾನೂನಾತ್ಮಕವಾಗಿ ಅನ್ನುವಂತಹದ್ದು ಕಂಡು ಬಂದಾಗ ಆಯಾ ಸಂಘಗಳಿಗೆ ಕ್ಷೇತ್ರವಾರು ಏನ್ ಪ್ರದೇಶದ ಅಲ್ಲ ಪ್ರತಿ ಹೆಕ್ಟೇರಿಗೆ ಕರ್ನಾಟಕ ಘನ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಇವು ಎರಡರ ಒಂದು ಅನುದಾನ 90% ಬರ್ತದೆ. ಹೆಕ್ಟೇರಿಗೆ 1200 ರೂಪಾಯಿದಂತೆ ಅವರಿಗೆ ಒಂದು ಸಲದ ಅನುದಾನ ಕೊಡುವಂತಹ ಒಂದು ಉತ್ತಮವಾದಂತಹ ವ್ಯವಸ್ಥೆ. ರೈತರ ಕಾಂಟ್ರಿಬ್ಯೂಷನ್ ಇಲ್ಲೇ ಕೇವಲ 10%. ಹೀಗಾಗಿ ಒಂದು 500 ಹೆಕ್ಟೇರ್ಗೆ 600,000 ರೂಪಾಯಿವರೆಗೂ ನಾವು ಅನುದಾನವನ್ನಾಗಿ ಪಡೆದು ಅಲ್ಲೇ FD ಇಡ್ತೀವಿ. ಆ FD ಮೂಲಕ ಸಂಘಕ್ಕೆ ಬರುವಂತಹ ಒಂದು ಬಡ್ಡಿಯ ಮೊತ್ತ ಏನದಲ್ಲ ಅದರ ಅಡಿಯಲ್ಲೂ ಕೂಡ ಇವರು ತಮ್ಮ ಆರ್ಥಿಕ ತೊಂದರೆಗಳನ್ನು ನಿವಾರಿಸಿಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಅಲ್ಲದೆ ಏನು ನೀರು ಪಡಿತಾರೆ ಇಲಾಖೆಯಿಂದ, ಆ ಪಡೆದಂತಹ ನೀರಿಗೆ ನೀರಿನ ಸೇವಾ ಶುಲ್ಕ ಅಂತೇಳಿ ಬೆಳೆವಾರು ಎಕರೆವಾರು ಸಂಘದ ಪ್ರತಿಯೊಬ್ಬ ಸದಸ್ಯ ನಿಂತ ಆಡಳಿತ ಮಂಡಳಿ ಕಾರ್ಯದರ್ಶಿಗಳು ನಿಂತು ಅವರು ಏನೇನು ಬೆಳೆ ಬೆಳೆದಾರಲ್ಲ ಅದರ ಮೂಲಕನೂ ಕೂಡ ಒಂದು ಆದಾಯ ಮೂಲವನ್ನು ಕ್ರೋಢೀಕರಣ ಮಾಡಿಕೊಳ್ಳಿಕ್ಕೆ ಸರ್ಕಾರ ಇಲ್ಲಿ ಅವಕಾಶ ಕಟ್ಟಿದೆ. ಸರ್ಕಾರ ಅದರಲ್ಲಿ ಅಕ್ಷರಶಃ ನಾವು ಹೇಳಬೇಕಂದ್ರೆ ಒಂದು ಪೈಸಾನೂ ನಿರೀಕ್ಷೆ ಮಾಡದ ಆ ಸಂಘಗಳ ಬಲವರ್ಧನೆ ಆಗಲಿ ಅಂತೇಳಿ ಸಂಪೂರ್ಣ ಒಂದು ಸ್ವಾತಂತ್ರ್ಯತೆ ಅವರು ಕಲ್ಪಿಸಿಕೊಟ್ಟರು. ಇನ್ನೂ ಹಲವಾರು ಸ್ಕೀಮ್ಗಳನ್ನು ನೀರು ಬಳಕೆದಾರ ಸಂಘಗಳಿಗೆ ಆರ್ಥಿಕ ಮೂಲವಾಗಿ ಸರ್ಕಾರ ಕೊಡುವಂತಹ ಅಪೇಕ್ಷೆ ಮಾಡಿದೆ. ಯಾವುದೇ ಒಂದು ಆರ್ಥಿಕ ಹೊರೆ ಆಗದ ಹಾಗೆ ಸಂಘಟಿತರಾಗಿ ಆ ನೀರಿನ ಸದ್ಬಳಕೆ ಮಾಡಿಕೊಳ್ಳಿ, ಹೆಚ್ಚು ಬೆಳೆಯನ್ನು ಬೆಳೆಯಿರಿ ಅನ್ನುವಂತಹ ಉದ್ದೇಶದಿಂದ ಈ ವ್ಯವಸ್ಥೆಯನ್ನು ಕಲ್ಪಿಸಿ ಒಂದು ಸಹಕಾರ ಸಂಘಗಳು ಯಶಸ್ವಿಯಾಗಬೇಕು ಅಂತೇಳಿ ಸರ್ಕಾರದ ಮೂಲ ಉದ್ದೇಶ. ಹೀಗಾಗಿ ಆರ್ಥಿಕವಾಗಿ ಕೂಡ ಪುನಶ್ಚೇತನ ಮಾಡಲಿಕ್ಕೆ ಸಾಕಷ್ಟು ಕ್ರಮಗಳನ್ನು ಕೈಗೊಂಡದ ಬಗ್ಗೆ ಬಹಳ ವಿಸ್ತೃತ ಮಾಹಿತಿ ನೀಡಿದರೆ ಸುರೇಶ್ ಕುಲಕರ್ಣಿ ಅವರೇ. ಸಮಾಜದಲ್ಲಿ ಪ್ರತಿಯೊಬ್ಬರು ಒಂದು ಹೊಂದಾಣಿಕೆಯಿಂದ ಜೀವನ ಮಾಡಲಿಕ್ಕೆ ಸಾಧ್ಯ ಆದರೆ ಯಶಸ್ಸು ತನ್ನಿಂತಾನೆ ಆಗ್ತದೆ. ವಿಶೇಷವಾಗಿ ಸಮಾಲೋಚಕರಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ, ಏನು ತಮ್ಮ ಒಂದು ಅನುಭವ, ಹೇಗೆ ಈ ಹೊಂದಾಣಿಕೆ ಮಹತ್ವವನ್ನು ರೈತ ಸಮುದಾಯದವರಿಗೆ ತಾವು ಹೇಳ್ತೀರಾ? ಈ ವಿಚಾರವಾಗಿ ಕರ್ನಾಟಕ ಸರ್ಕಾರ ಬಹಳ ಉತ್ತಮವಾದಂತಹ ಚಿಂತನ ಮಂಥನಗಳನ್ನು ಮಾಡಿದೆ. ಆಯಾ ವಿಷಯ ಪರಿಣಿತರನ್ನು ಕೂತುಕೊಂಡು ಇಲ್ಲೇ ಒಂದು ಅತ್ಯಂತ ಉತ್ತಮವಾದಂತಹ ಸ್ವರೂಪವನ್ನು ಇದು ಕಲ್ಪಿಸಿದ. ಅಲ್ಲೇ ನೀಡಿದಂತಹ ಕಾನೂನು ತಜ್ಞರು, ಸಹಕಾರ ತಜ್ಞರು, ಕೃಷಿ ತಜ್ಞರು, ನೀರಾವರಿ ಇಂಜಿನಿಯರ್ಗಳು ಇವರೆಲ್ಲರ ಒಂದು ಸಮ್ಮೇಳನದಿಂದ ಒಂದು ಉತ್ತಮವಾದಂತಹ ವ್ಯವಸ್ಥೆ ಮಾಡ್ಯಾರ. ಆ ವ್ಯವಸ್ಥೆ ಅಡಿಯಲ್ಲಿ ಜಲಸಂಪನ್ಮೂಲ ಇಲಾಖೆ ಹಾಗೂ ರೈತರು ಈ ಇಬ್ಬರ ನಡುವೆ ಒಂದು ಹೊಂದಾಣಿಕೆ ಆಗಬೇಕಂದ್ರೆ, ಈ ನೀರಿನ ನಿರ್ವಹಣೆ ಸಮರ್ಪಕವಾಗಿ ಆಗಬೇಕಂದ್ರೆ ಆ ರೈತರೊಂದಿಗೆ, ಆ ನೀರು ಬಳಕೆದಾರ ಸಂಘದೊಂದಿಗೆ, ನೀರಾವರಿ ಇಲಾಖೆಯೊಂದಿಗೆ ಜವಾಬ್ದಾರಿಗಳನ್ನು ಹಂಚಿಕೊಟ್ಟಾರ. ಇದು ಹಂಗ ಬಾಯಿ ಮಾತಲೇ ಅಲ್ಲ, ಇದಕ್ಕೆ ಒಂದು ಒಡಂಬಡಿಕೆ ಪತ್ರ ಆಗ್ಯದ. ನೀರಾವರಿ ಇಲಾಖೆ ಏನೇನು ಜವಾಬ್ದಾರಿಗಳನ್ನು ವಹಿಸ್ಕೋಬೇಕು ಅನ್ನುವಂತಹದ್ದು ಅದರಲ್ಲಿ ಹೇಳ್ಯಾರ. ಈ ಕಡೆ ನೀರು ಬಳಕೆದಾರ ಸಂಘ ಆಗಿ ನೀವು ಏನ್ ಜವಾಬ್ದಾರಿಗಳನ್ನು ವಹಿಸ್ಕೋತೀರಿ? ಇಬ್ಬರ ಒಂದು ಕೈ ಜೋಡಣೆಯಿಂದ ಮಾತ್ರ ಈ ನೀರು ನಿರ್ವಹಣೆ ಆಗ್ತದೆ, ವಿನಃ ಒಬ್ಬರಿಂದ ಮಾತ್ರ ಸಾಧ್ಯ ಇಲ್ಲ. ಯೋಜನೆಗಳನ್ನು ನಿರ್ಮಿಸ್ಯಾರ ಇಲಾಖೆಯವರು, ಆದರೆ ಅದನ್ನು ಸದ್ಬಳಕೆ ಮಾಡಿಕೊಂತ ಪ್ರತಿಯೊಬ್ಬ ಫಲಾನುಭವಿನೂ ಇಲ್ಲಿ ಕೈ ಜೋಡಿಸಬೇಕಂತೇಳಿ ಎಂಒಯು ಮೂಲಕ ಇದನ್ನು ಮಾಡಿಕೊಟ್ಟಾರ. ಪ್ರತಿಯೊಂದು ಅಂಶಗಳನ್ನು ಅದರಾಗ ತಿಳಿಸ್ಯಾರ. ಅದರ ಅಡಿಯಲ್ಲಿ ನಮ್ಮ ಸಂಘಟನೆಗಳು ಹಾಗೂ ಈ ಒಂದು ವ್ಯವಸ್ಥೆ ಮುಂದುವರೆದದ ಅಂತ ಹೇಳಬಹುದು. ಬಹಳ ಸಂತೋಷ. ಇಂಜಿನಿಯರ್ಗಳು ಮತ್ತು ರೈತರ ಮಧ್ಯೆ ಒಂದು ಸಮನ್ವಯತೆಯನ್ನು ಸಾಧಿಸುವ ನಿಟ್ಟಿನೊಳಗೆ ತುಂಬಾ ಪರಿಣಾಮಕಾರಿಯಾಗಿ ವಾಲ್ಮಿ ಜಲನೆಲ ನಿರ್ವಹಣಾ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದೆ. ಸಂಘಟನೆಯ ಜೊತೆಗೆ ಕೆಲಸ ಮಾಡ್ತಾ ಗ್ರಾಮ ಮಟ್ಟದಿಂದ ರಾಜ್ಯ ಮಟ್ಟದವರೆಗೂ ಒಂದು ಸಂಪರ್ಕ ಕಲ್ಪಿಸುವ ಒಂದು ಸೇತುವೆಯಾಗಿ ಈ ಒಂದು ಸಂಘಟನೆಗಳು ಕೆಲಸ ಮಾಡಬೇಕಾಗ್ತದೆ. ಇದು ಹೆಂಗೆ ಸಾಧ್ಯ ಆಗುತ್ತೆ ಅಂತ ತಾವು ಹೇಳ್ತೀರಾ? ಗ್ರಾಮ ಮಟ್ಟದಲ್ಲಿ ನಮ್ಮ ನೀರು ಬಳಕೆದಾರ ಸಂಘಗಳ ಅವರಿಗೆ ನೀರಾವರಿ ಇಲಾಖೆಯವರು ಒಂದು 500 ಹೆಕ್ಟೇರ್ ನಿಂತ ಒಂದು 700-800 ಹೆಕ್ಟೇರ್ ವರೆಗೂ ಆ ನೀರಿನ ನಿರ್ವಹಣೆಗೆ ಕ್ಷೇತ್ರ ಹಂಚಿಕೊಟ್ಟಾರೆ. ಸಹಕಾರಿ ಕಾಯ್ದೆ ಅಡಿಯಲ್ಲಿ ಅವುಗಳಿಗೆ ಫೆಡರಲ್ ಸಿಸ್ಟಮ್ ಇದೆ. ವಿತರಣಾ ಮಟ್ಟದ ಒಕ್ಕೂಟ ಅಂತ ಮಾಡ್ತೀವಿ, ಅಲ್ಲಿ ಬರತಕ್ಕಂತಹ 16 ನೀರು ಬಳಕೆದಾರ ಸಂಘಗಳ ಕೂಡಿ ಒಂದು ಒಕ್ಕೂಟ ಆಗ್ತದೆ. ಯೋಜನಾ ಮಟ್ಟದಲ್ಲಿ ಹಲವಾರು ವಿತರಣೆಗಳು ಸೇರಿ ಅಲ್ಲೇ ಒಂದು ಯೋಜನಾ ಮಟ್ಟದ ಮಹಾಮಂಡಳ ಅಂತ ರಚನೆ ಮಾಡಿ ಫೆಡರಲ್ ಸಿಸ್ಟಮ್ ಅಂತ. ಯೋಜನಾ ಮಟ್ಟದಲ್ಲಿ ಕೂಡ ನಮ್ಮ ರೈತ ಸಂಘಟನೆಗಳಿರ್ತಾವ, ನೀರು ಬಳಕೆದಾರ ಸಂಘಗಳಿರ್ತಾವ, ಅದಕ್ಕೆ ಮಹಾಮಂಡಳ ಅಂತೇವೆ. ಅವುಗಳನ್ನೆಲ್ಲ ಕೇಂದ್ರೀಕರಿಸಿ ರಾಜ್ಯ ಮಟ್ಟದಲ್ಲಿ ಏನು ನಮ್ಮ ಬೃಹತ್ ನೀರಾವರಿ ಸಚಿವರಿದಾರಲ್ಲ ಅವರ ಒಂದು ಅಧ್ಯಕ್ಷತೆಯಲ್ಲಿ ಒಕ್ಕೂಟ, ಆ ದಿಶೆಯಲ್ಲಿ ರಾಜ್ಯಕ್ಕೂ ಕೂಡ ಇದನ್ನ ಸಂಪರ್ಕಗೊಳಿಸಿ ಪ್ರಾಥಮಿಕ ಹಂತದಿಂದ ವಿತರಣಾ ಮಟ್ಟ, ವಿತರಣಾ ಮಟ್ಟದಿಂದ ಯೋಜನಾ ಮಟ್ಟ, ಯೋಜನಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಈ ಒಂದು ಲಿಂಕ್ ಅನ್ನು ಕಲ್ಪಿಸಿವೆ. ಇದನ್ನ ಹೊರತುಪಡಿಸಿ ಇನ್ಯಾವುದೇ ವ್ಯವಸ್ಥೆ ಕೂಡ ಇಷ್ಟೊಂದು ಸಮರ್ಪಕ ಆಗುವುದಿಲ್ಲ. ಸಹಕಾರ ಒಂದೇ ಇದಕ್ಕೆ ಸುವರ್ಣ ಮಾರ್ಗ ಅಂತ ಹೇಳಬಹುದು ಸರ್. ಸುರೇಶ್ ಕುಲಕರ್ಣಿ ಅವರೇ, ಒಂದು ಹೊಂದಾಣಿಕೆ, ಸಮನ್ವಯತೆ ಇವೆಲ್ಲ ಆಗ್ಲಿಕ್ಕೆ ಸಾಧ್ಯ ಆದ್ರೆ ಸಮಸ್ಯೆಗಳ ಜಟಿಲತೆ ಕಡಿಮೆ ಆಗ್ತಾ ಹೋಗ್ತದೆ. ಅವಾಗ ಒಬ್ರಿಗೊಬ್ರು ಅರ್ಥ, ಒಂದು ಸಮಸ್ಯೆಯನ್ನ ಏಕೋಭಾವದಿಂದ ಎದುರಿಸಲಿಕ್ಕೆ ಸಾಧ್ಯ ಆಗ್ತದೆ, ಅದು ಬಹಳ ಮುಖ್ಯ. ಸುರೇಶ್ ಕುಲಕರ್ಣಿ ಅವರೇ, ಈಗ ಕರ್ನಾಟಕದಲ್ಲಿ ಸಾಕಷ್ಟು ಬರಗಾಲ ಪೀಡಿತ ಆಗಿವೆ, ಇವತ್ತು ಜಲಸಂಕಷ್ಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇಂತಹ ಒಂದು ಸಂಕಷ್ಟ ಪರಿಸ್ಥಿತಿಯನ್ನ ಈ ನೀರು ಬಳಕೆದಾರ ಸಂಘಗಳು ಹೆಂಗೆ ಎದುರಿಸ್ತವೆ, ಅವರಿಗೆ ಈ ಒಂದು ವಿಷಯದೊಳಗೆ ಯಾವ ಮಟ್ಟಿಗೆ ತಿಳುವಳಿಕೆ ನೀಡಲಾಗಿದೆ, ಇದರ ಬಗ್ಗೆ ಮಾಹಿತಿ ಮಾಡಿಕೊಡಬಹುದು? ಪ್ರತಿಯೊಬ್ಬ ರೈತನಿಗೂ ಇವತ್ತು ನೀರು ಅವಶ್ಯದ. ಹಲವಾರು ರೀತಿಯ ನೀರಾವರಿ ಯೋಜನೆಗಳನ್ನು ಸರ್ಕಾರ ನಮಗೆ ಕಲ್ಪಿಸ್ತಾ ಬಂದಿದೆ. ಕಾಲಕಾಲಕ್ಕೆ ಅವುಗಳಲ್ಲಿ ಆಧುನಿಕ ವ್ಯವಸ್ಥೆಗಳನ್ನು ಕೂಡ ಪರಿಚಯಿಸ್ತಾ ಬಂದಿದೆ. ಎಲ್ಲೆಲ್ಲಿ ನೀರಿನ ಕೊರತೆ ಆಗ್ತದ ಅಲ್ಲೇ ನೀರಿನ ಜಲರಾಶಿಯನ್ನು ಹೆಚ್ಚು ಮಾಡಲಿಕ್ಕೆ ಅವಕಾಶಗಳಿಲ್ಲ. ಆದರೆ ಇದ್ದ ನೀರಿನಲ್ಲೇ ಎಲ್ಲರನ್ನೂ ತೃಪ್ತಿಗೊಳಿಸಬೇಕಾಗಿದೆ. ಅದಕ್ಕಾಗಿ ಆಯಾ ವಿಷಯ ತಜ್ಞರು ನಮಗೆ ಆಧುನಿಕ ವ್ಯವಸ್ಥೆಗಳನ್ನು ಪರಿಚಯ ಮಾಡ್ತಾ ಬಂದಾಗ ಇವತ್ತು ರಾಜ್ಯಾದ್ಯಂತ ಹಲವಾರು ಸೂಕ್ಷ್ಮ ನೀರಾವರಿ ಯೋಜನೆಗಳನ್ನು ಪರಿಚಯಿಸ್ತಾ ಇದ್ದಾರೆ. ಆಯಾ ಬೆಳೆಗಳಿಗೆ ಯಾವ ಪ್ರಮಾಣದಲ್ಲಿ ಯಾವ ಸಮಯದಲ್ಲಿ ನೀರು ಬೇಕೋ ಅಂತಹ ಒಂದು ಆಧುನಿಕ ವ್ಯವಸ್ಥೆಗಳನ್ನು ಕಲ್ಪಿಸ್ತಾ ಇದ್ದಾರೆ. ನಾವೆಲ್ಲ ರೈತರು ಅವುಗಳನ್ನು ಪರಿಚಯ ಮಾಡ್ಕೋಬೇಕು, ಅದನ್ನು ಯಾವ ರೀತಿಯಾಗಿ ನಾವು ಬಳಕೆ ಮಾಡಬೇಕು ಅವುಗಳನ್ನು ಅರ್ಥ ಮಾಡಿಕೊಂಡು ನಾವು ಮುಂದೆ ಹೋದದ್ದಾದರೆ ಯಾವುದೇ ಸವಾಲುಗಳು ನಮಗೆ ಎದುರಾಗುವುದಿಲ್ಲ, ಅವುಗಳನ್ನು ಜಯಿಸ್ತೇವೆ ಅಂತ ಹೇಳಿ ನಾವು ಹೇಳಬಹುದು. ಸುರೇಶ್ ಕುಲಕರ್ಣಿ ಅವರೇ, ನಮ್ಮೆಲ್ಲ ಆತ್ಮೀಯ ಕೇಳುವ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ತಮಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನೀರು ನಿರ್ವಹಣೆಯಲ್ಲಿ ಸಂಘಟನೆಗಳ ಪಾತ್ರ ಈ ಕುರಿತು ಸುರೇಶ್ ಕುಲಕರ್ಣಿ ಅವರೊಂದಿಗೆ ಶರಣಬಸವ ಚೋಳಿನ ಅವರು ನಡೆಸಿದ ಸಂವಾದ ಇದುವರೆಗೆ ಪ್ರಸಾರ ಆಯಿತು. ಇನ್ನು ಮುಂದೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಹೊಲಕ್ಕೆ ಬುತ್ತಿ ಪ್ರಸ್ತುತಿ ಮಾಲಾ ಸಾಂಬ್ರಾಣಿ ಹಾಗೂ ರಾಖಿ ಹಾನಗಲ್. ಏನ್ವ ರಾಖಿ, ಏನ್ ಮಾಡಾಕತ್ತಿ? ಹೊಲಕ್ ಬುತ್ತಿ ಆತೇನು ರೆಡಿ? ಯಾರು ಮಾಲಕ್ಕ? ಬಾ ಬಾ ಮಾಲಕ್ಕ, ಅಡಿಗೆ ಮನೆಗಿದನ್ ಬಾ ಇಲ್ಲೇ. ಹಾ ಬಂದ ಬಿಟ್ಟೆ ನೋಡು. ಹಾ ಬಾ ಬಾ. ಓ ಮಸ್ತ್ ಸೀ ಕುಂಬಳಕಾಯಿ ಹೆಚ್ಚಾಕತ್ತಿ. ಸೀ ಕುಂಬಳಕಾಯಿ ಪಲ್ಲೆ ಏನು? ಹೂನ ಮತ್ತ ಬಳ್ಳಿ ತುಂಬಾ ಕುಂಬಳಕಾಯಿ ಬಿಟ್ಟಿದ್ವ, ಒಂದ್ ನಾಲ್ಕೈದ್ ತಗೊಂಬಂದಿದ್ದೆ. ಮತ್ ನನಗೆ ಇವತ್ ಯಾಕೋ ಸ್ವಲ್ಪ ಲೇಟ್ ಆಗ್ಬಿಟ್ಟೈತಿ, ಅದಕ್ಕ ಕುಂಬಳಕಾಯಿ ಪಲ್ಲೆ ಮಾಡಾತೇನಿ. ಲಘು ಲಘು ಆಗ್ಬಿಡತ್ ನೋಡಿದ. ಇವೇನಿದು ಬೀಜ ಯಾಕೆ ತೆಗೆದಿಟ್ಟಿ ಚಲ್ಗಿಲಕ್ಕಿದೀನ? ಮತ್ ಏನ್ ಮಾಡ್ಲಿ ಹೇಳವನ್ನ. ಅಯ್ಯೋ ಹುಚ್ಚುಡ್ಗಿ, ಕುಂಬಳಕಾಯಿ ಬೀಜ ಚಲ್ತಿಯೇನ? ಶಣಕಿದಿ ಬಿಡ, 100 ರೂಪಾಯಿ ಕೊಟ್ಟು ನಮ್ಮ ಮನೆಗ್ ಮಾರಕ್ ತಗೊಂಬರ್ತಾರ ನೋಡು. ಯಾಕಂದ್ರ ಇದ್ರೊಳಗೇನವ ಮೆಗ್ನೇಶಿಯಮ್, ಜಿಂಕು, ಮಿನರಲ್ಗಳು ಇರ್ತಾವಂತ. ಇವನ್ನ ತಿನ್ನೋದ್ರಿಂದ ನಮ್ಮ ಬಿ ಪಿ ನಾರ್ಮಲ್ ಆಗ್ತತಂತ, ಬಹಳಷ್ಟು ಹೃದಯದ ಆರೋಗ್ಯ ಹೆಚ್ಚಿಗೆ ಆಗ್ತತಂತ, ಬಹಳ ಆರೋಗ್ಯಕ್ಕೆ ಸಹಾಯ ಮಾಡ್ತದಂತ ನೋಡುವ. ಈ ಕುಂಬಳಕಾಯಿ ಬೀಜ ಇನ್ ಮೇಲಿಂದ ಚಲ್ಬೇಡ, ಸ್ವಲ್ಪ ಹುರಿದು ಅಥವಾ ಒಣಗಿಸಿ ಅದನ್ನ ಸಿಪ್ಪಿ ತೆಗೆದು ಮಕ್ಕಳಿಗೆ ತಿನ್ನಕ್ ಕೊಡು. ಇನ್ ನನಗೂ ಸ್ವಲ್ಪ ಕೊಡು, ಇದನ್ ಚಲ್ಲು ಬದ್ಲಿ ನಾನು ಐತೇನಂತ. ಈಗ ಒಂದ್ ಕೆಲ್ಸ ಮಾಡ, ಅದು ಕಸದಾಗ ಕುಡ್ಕೊಂಡ್ಬಿಟ್ಟೈತಿ ಈ ಬೀಜ ಬೇಡ. ನೀ ತಗೊಂಡ್ ಹೋಗ್ಬೇಕಾರ ಎರಡ್ ಕುಂಬಳಕಾಯಿನ ತಗೊಂಡ್ ಹೋಗು, ಅದ್ರ ಬೀಜಾನು ಸಿಗ್ತಾವ್ ನಿನಗ. ಹಂಗ ಮಾಡ್ತೇನಿ ಬಿಡು, ಐತೀನಿ. ಮತ್ತ ಈ ಕುಂಬಳಕಾಯಿ ಪಲ್ಲೆ ನಮ್ಮ ಮನ್ಯಾಗ ಬ್ಯಾರೆ ತರ ಮಾಡ್ತೇವಿ, ನೀ ಹೆಂಗ್ ಮಾಡ್ತೀ ಅಂತ. ನಾನು ಬಹಳ ಸರಳ ಮಾಡ್ಕೊಂಡ್ಬಿಡ್ತೇನೆ ನೋಡ್ವಾ, ಬಹಳ ಅದಕ್ಕೆ ಗುದ್ದಾಟ ಇಟ್ಕೊಳಕ್ ಹೋಗೋದಿಲ್ಲ ನಾನು. ಏನಿಲ್ಲ ಮಾಲಕ, ಮೊದ್ಲೇಕ ಸಿಪ್ಪಿ ತೆಗಿಬೇಕ. ಕುಂಬಳಕಾಯಿ ಕಟ್ ಮಾಡ್ಬೇಕಾರ ಹುಷಾರಾಗಿ ಕಟ್ ಮಾಡ್ರಿ, ಯಾಕಂದ್ರ ಕುಂಬಳಕಾಯಿ ಬಹಳ ಗಟ್ಟಿಯಾಗಿರತ್ತ. ಇದಕ್ಕ ಸ್ವಲ್ಪ ಶಕ್ತಿ ಜಾಸ್ತಿ ಹಾಕಿ ನೀ ಕುಂಬಳಕಾಯಿ ಕಟ್ ಮಾಡ್ಬೇಕಾಗ್ತೈತಿ. ಕುಂಬಳಕಾಯಿ ಕಟ್ ಮಾಡ್ಬೇಕಾರ ಹುಷಾರಾಗಿ ಕಟ್ ಮಾಡ್ರಿ. ಆಮೇಲೆ ಅದನ್ನ ಪೀಸ್ ಪೀಸ್ ಮಾಡ್ಕೊಂಡು ಅದ್ರದ್ದು ಸಿಪ್ಪಿ ತಕ್ಕೋಬೇಕು. ಸಿಪ್ಪಿ ತಕ್ಕೊಂಡ್ಮೇಲೆ ಅದು ಮತ್ತೆ ಈಸಿಯಾಗಿ ಕಟ್ ಆಗ್ತೈತಿ. ಅದಕ್ಕೆ ಮುಂಚೆ ಒಂಚೂರು ಹುಷಾರಾಗಿ ಕಟ್ ಮಾಡ್ಕೋರಿ. ಆಮೇಲೆ ಏನಿಲ್ಲ, ಸಿಪ್ಪಿ ತೆಗೆದು ನಿಮಗೆ ಹೋಳ್ ಯಾವ ಸೈಜ್ ಬೇಕೋ ಆ ಸೈಜಿಗೆ ಕತ್ತರಿಸ್ಕೊಂಡು ಎಣ್ಣೆ ಬಿಸಿ ಮಾಡಿಕೊಂಡು ಕಡಾಯಿ ಒಳಗೆ ಅದಕ್ಕೆ ಸಾಸಿವೆ ಹಾಕ್ಕೊಂಡು ಆಮೇಲೆ ನಿಮಗೆ ಬೇಕಂದ್ರೆ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೋರಿ, ಇಲ್ಲಿಕ್ರೆ ಜಜ್ಜಿ ಹಾಕ್ಕೊಂಡ್ರೆ ಭಾಳ ಚಲೋ. ಮೆಣಸಿನ್ಕಾಯಿನ ನಾ ಜಜ್ಜಿ ಹಾಕ್ತೇನಿ, ಕರಿಬೇವು ಹಾಕ್ತೇನಿ, ಮತ್ತು ಸಾಸಿವೆ ಹಾಕಿ ಅದನ್ನು ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ಬೇಕಂದ್ರೆ ಕೆಲವೊಬ್ರು ಉಳ್ಳಾಗಡ್ಡೆ ಯೂಸ್ ಮಾಡ್ತಾರೆ, ಬೇಡಂದ್ರೂ ಬಿಡಬಹುದು, ರುಚಿ ಮಾತ್ರ ಸೇಮ ಬರ್ತೈತಿ. ನಿಮ್ಮ ಅನುಕೂಲ, ನಿಮಗೆ ಹೆಂಗೆ ಬೇಕು ಹಂಗೆ ಮಾಡ್ರಿ. ನಾನು ಉಳ್ಳಾಗಡ್ಡೆ ಇಲ್ದನ ಮಾಡ್ತೇನಿ. ಆಮೇಲೆ ನೀವು ಹೆಚ್ಚಿಟ್ಟಂತಹ ಹೋಳುಗಳನ್ನು ಅದಕ್ಕೆ ಹಾಕಿ ಈ ಕುಂಬಳಕಾಯಿ ಪಲ್ಲೆಗೆ ನೀರು ಹಾಕಬಾರ್ದು, ಅದ ನೀರ್ ಬಿಡ್ತೈತಿ, ಅದಕ್ಕೆ ನೀರಿನ ಅಂಶ ಬಹಳ ಇರ್ತೈತಿ. ಆಮೇಲೆ ಅದಕ್ಕೆ ಹುಣಸೆಹಣ್ಣಿನ ರಸ, ಗಟ್ಟಿ ರಸ, ಬೆಲ್ಲ, ಅರ್ಶಿನ, ಉಪ್ಪು ಹಾಕಿ ಚಂದಗ ಸಣ್ಣ ಫ್ಲೇಮ್ ನೊಳಗ ಅಂದ್ರ ಸಣ್ಣ ಉರಿ ಒಳಗ ಮುಚ್ಚಿ ಬೇಯಿಸ್ರಿ. 10-15 ನಿಮಿಷನಾಗ ಅಂದ್ರ ಪಲ್ಯ ಅನ್ನೋದು ಘಮ ಘಮ ಘಮ ರೆಡಿ ಆಗ್ತೈತಿ ನೋಡು. ಮತ್ತ ಇದು ಬಿಸಿ ರೊಟ್ಟಿ ಜೊತೆ, ಚಪಾತಿ ಜೊತೆ, ಅನ್ನದ ಜೊತೆ, ಮೂರಕ್ಕೂ ಕಾಂಬಿನೇಷನ್. ಹೌದ್ ಬಿಡುವ, ಇದು ಖರೆ. ನಾನ್ ಅನ್ಕಿ ಏನ್ ಮಾಡ್ತೇನಿ, ಪಲ್ಯಕ್ಕಿಂತ ಹೆಚ್ಚಿಗೆ ಈ ಬ್ಯಾಳಿ ಸಾರ್ ಮಾಡಬೇಕಾರ ಸಿಪ್ಪಿ ತೆಗಿಲಾರ್ದ ಕುಂಬಳಕಾಯಿ ಹೋಳು ಮರಕ್ ಸಿಗ್ತಾವಲ್ಲ, 15-20 ರೂಪಾಯಿ ಕೊಟ್ಟು ಒಂದೆರಡು ಹೋಳು ತಗೊಂಡ್ ಬಂದು ಕಟ್ ಮಾಡಿ ಸಾರ್ನಾಗ ಹಾಕಿದ್ರ ಅದು ಇಡ್ಲಿ ಜೊತೆ ಸಾಂಬಾರ್ನೂ ಆಗ್ತೈತಿ, ಸಾರುನು ಆಗ್ತತಿ. ಈಗ ನಾ ಏನ್ ಮಾಡ್ತೇನಿ ಗೊತ್ತೈತೇನ ರಾಖಿ, ರಾತ್ರಿ ಬ್ಯಾಳಿ ಸಾರ್ ಮಾಡಿರ್ತೇನೆ ಊಟಕ್ಕ. ಹಾ ಊಟ ಆಗ್ತದ ನಮ್ದು ಬ್ಯಾಳಿ ಸಾರ್. ಮಾರನೇ ದಿವಸ ಬೆಳಗ್ಗೆ ಇಡ್ಲಿ ಮಾಡಿರ್ತೇನೆ ನೋಡ, ನಾ ಮತ್ತ ಹೊಸ ಸಾಂಬಾರ್ ಮಾಡಂಗಿಲ್ಲ. ಹಿಂದಿನ ರಾತ್ರಿ ಊಟ ಮಾಡಿದ ಬ್ಯಾಳಿ ಸಾರಿಗೆ ಆ ಹೋಳು ಕಟ್ ಮಾಡಿ ಬ್ಯಾಳಿ ಸಾರ್ನ್ಯಾಗ ಹಾಕಿ ಅದ್ರ ಮ್ಯಾಲ್ ಸಾಂಬಾರ್ ಪುಡಿ ಹಾಕಿ ಸ್ವಲ್ಪ ಬೆಲ್ಲದ ಪುಡಿ ಹಾಕ್ಬಿಡ್ತೀನಿ. ರಾತ್ರಿ ಸಾರಿನ ಊಟನೂ ಆತು, ಬೆಳಗ್ಗೆ ಸಾಂಬಾರ್ನೂ ಆತು. ಇಷ್ಟು ಕ್ಷಣತನ ಮಾಡ್ಕೊಂಡು ಅಡ್ಗೆ ಮಾಡಿದ್ರ ನಾವು ಹೆಣ್ಮಕ್ಳು ಟೈಮ್ ಉಳಿಸ್ಬೋದು ನೋಡುವ. ಖರೆ ಅದ. ಈ ಕುಂಬಳಕಾಯಿ ತಿನ್ನೋದ್ರಿಂದ ಆರೋಗ್ಯ ಬಹಳ ಸುಧಾರಿಸ್ತದ ನೋಡುವ. ಹಂಗಂತ ಹೇಳಿ ಸಿಕ್ಕಾಪಟ್ಟಿ ತಿನ್ನಂಗಿಲ್ಲ ಈ ಕುಂಬಳಕಾಯಿ, ಯಾಕಂತ ಹೇಳಿದ್ರ ಬಹಳ ತಿಂದ್ರ ಅಜೀರ್ಣ ಆಗ್ಬಿಡ್ತದ. ಅಜೀರ್ಣ ಆತು ಉಷ್ಣದ, ಉಷ್ಣ ಆಗ್ತದ ಅಂತ ಹೇಳ್ತಾರ. ಈ ಕುಂಬಳಕಾಯಿ ಒಳಗ ವಿಟಮಿನ್ ಎ ಇರ್ತದ, ಸಿ ಇರ್ತದ, ಬಿ ಇರ್ತದ, ಇ ಇರ್ತದ, ಆಮೇಲೆ ಕಬ್ಬಿಣಾಂಶ ಮತ್ತ ಪೋಲೇಟ್ ಅಂಶ ಇರ್ತಾವ. ಇದನ್ನ ತಿನ್ನೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಆಗ್ತದ, ಆಮೇಲೆ ಹೃದಯದ ಆರೋಗ್ಯ, ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ತದ, ರಕ್ತದ ಒತ್ತಡ ಏನ್ ಹೆಚ್ಚಿಗೆ ಇತ್ತಂದ್ರ ಅದನ್ನು ಕಮ್ಮಿ ಮಾಡ್ತದ. ಆಮೇಲೆ ಇದು ಈ ತೂಕ ಇಳಿಸ್ಕೋಬೇಕಂದವ್ರಿಗೆ ಬಹಳ ಚಲೋ ನೋಡ್ವಾ. ಇದ್ರಾಗ ಕಡಿಮೆ ಕ್ಯಾಲ್ರಿ ಇರ್ತಾವ ಅಂತ ಹೇಳ್ತಾರ. ಆದ್ರ ಮತ್ತ ಅದ್ರ ಜೊತೆಗೆ ಹೆಚ್ಚಿನ ಫೈಬರ್ ಇರ್ತೈತಿ. ಇದರಿಂದಾಗಿ ಶುಗರ್ ಇದ್ದವ್ರಿಗೆ, ಆಮೇಲೆ ತೂಕ ಕಡಿಮೆ ಮಾಡ್ಕೋಬೇಕನ್ನೋರಿಗೆ ಬಹಳ ಚಲೋ. ಆಮೇಲೆ ಈ ಮೂತ್ರಪಿಂಡದೊಳಗ ಕಿಡ್ನಿ ಸ್ಟೋನ್ ಅಂತಾರಲ್ಲ, ಅದು ಕಡಿಮೆ ಆಗ್ಲಿಕ್ಕೂ ಇದು ಸಹಾಯ ಮಾಡ್ತದ. ನಮ್ಮ ದೇಹದ ನರಮಂಡಲವನ್ನ ಶಾಂತ ಮಾಡುವಂತ, ಒತ್ತಡ, ಆತಂಕ, ನಿದ್ರಾಹೀನತೆ, ಖಿನ್ನತೆ ಕಡಿಮೆ ಮಾಡುವಂತ ಗುಣ ಕೂಡ ಈ ಕುಂಬಳಕಾಯಿಗೆ ಅದಾವ ಅಂತ ಹೇಳಿ ಸಂಶೋಧನಾ ಮಾಡಿ ಹೇಳ್ತಾರೆ ನೋಡುವ. ಅಂದ್ರ ಹಿತಮಿತವಾಗಿ ಕುಂಬಳಕಾಯಿ ನಾವು ಉಪಯೋಗಿಸೋದು ಬಹಳ ಚಲೋ ನೋಡು. ಆಮೇಲೆ ಇದ್ರೊಳಗ ನಿಂಗ ಗೊತ್ತೈತಿಲ್ಲ ಏನಂದ್ರ, ನೀವ ಬೆಳೆಯವ್ರ ಮತ್ತ ಸಿಹಿ ಕುಂಬಳಕಾಯಿ ಒಂದ್ ತರ ಗುಣ ಇದ್ರ, ಇನ್ನು ಬೂದ್ ಕುಂಬಳಕಾಯಿ ನೋಡು, ಬಹಳ ಮಂದಿ ಅದನ್ನ ಹಸಿದ ಕಟ್ ಮಾಡಿ ಜ್ಯೂಸ್ ಮಾಡಿ ಕುಡಿತಾರ. ಆದ್ರ ಅದನ್ನ ಮೊದ್ಲಿ ಒಮ್ಗಿಲೆ ಬಹಳಷ್ಟು ಕುಡಿದ್ರ ಬಹಳ ತ್ರಾಸ ಆಗ್ಬಹುದು. ಇದು ಬೆಳೆದಿದ್ರ ಹೆಂಗ್ ಬೆಳೆದಿವ ನಮ್ಮ ಹಿತ್ತಲ್ದಾಗ. ಹ್ಞೂ ಹೇಳ್ತೇನೆ ತಡಿ, ನೀ ಏನು ಬಿಡುವ, ನೀನು ಸೈನ್ಸ್ ಸ್ಟೂಡೆಂಟು, ಇಂಥದ್ದೆಲ್ಲ ಚಂದ ಬಾಟ್ನಿ ಸ್ಟೂಡೆಂಟ್ ಚಲೋ ತಿಳ್ಕೊಂಡಿರ್ತಿ. ನೋಡಿಲ್ಲೇ ನೀನು ಕುಂಬಳಕಾಯಿದು ಉಪಯೋಗ ಇಷ್ಟೆಲ್ಲ ಹೇಳಿದಿ. ಕುಂಬಳಕಾಯಿಂದ ಪಲ್ಯ ಮಾಡ್ಬೋದು, ಪಾಯಸ ಮಾಡ್ಬೋದು, ಗಾರ್ಗಿ ಮಾಡ್ಬೋದು, ಮತ್ತು ನೀ ಸಾಂಬಾರ್ದೊಂದು ಹೇಳಿದಿ, ಆಮೇಲೆ ಬೂದು ಕುಂಬಳಕಾಯಿ ಜ್ಯೂಸ್, ಆಮೇಲೆ ಕುಂಬಳಕಾಯಿ ಬೀಜದಿಂದ ಅದನ್ನು ಉಪ್ಪಿಟ್ಟು ಮತ್ತು ಸಲಾಡ್ನಾಗೂ ಯೂಸ್ ಮಾಡ್ಕೋಬಹುದು ನೋಡು. ಹೌದು ನೋಡುವ, ಇದಕ್ಕೆ ಆರೋಗ್ಯಕ್ಕೆ ಬಹಳ ಚಲೋ. ಉಪ್ಪಿಟ್ಟು ಮಾಡಿ ಅದ್ರೊಳಗೆ ಹಾಕ್ಬಿಟ್ರೆ ಭಾಳ ಚಲೋ. ಹ್ಞೂ ನೋಡು, ಇನ್ನ ಕುಂಬಳಕಾಯಿ ಬೆಳೆಯೋದ್ ಬಗ್ಗೆ ಹೇಳ್ಬೇಕಂದೆಲ್ಲ ನೀನ್ ಹೇಳ್ತೇನೆ ತಡಿಯಕ್ಕ. ಇಲ್ಲಿ ನೋಡು, ಕುಂಬಳಕಾಯಿ ಬೀಜ ಚಲ್ಲಿದ್ದ ತಪ್ಪ ಅಂತೇಳಿ ನೀ ಅಂದಿ ಬಂದ ತಕ್ಷಣ, ಖರೆ ಅದ. ಹಳೆ ಕಾಲದಾಗೆಲ್ಲ ಏನ್ ಮಾಡ್ತಿದ್ರು, ಈಗ ನೋಡು ನಾವು ರೈತರು ಏನ್ ಮಾಡ್ಬಿಟ್ಟೇವಿ, ಮಾರ್ಕೆಟಿಗೆ ಹೋಗ್ತೇವಿ, ಸೀದಾ ಸೀದಾ ಬೀಜದ ಅಂಗಡಿಯೊಳಗೆ ಸಿಗುವಂತ ಬೀಜ ತಗೊಂಡ್ ಬಂದು ಬೀಜನ ನಾಟಿ ಮಾಡಿ ಬೆಳಿ ತೆಗಿಲಿಕ್ಕೆ ಶುರು ಮಾಡೇವಿ. ಆದ್ರೆ ಹಳೆ ಕಾಲದಾಗ ಏನ್ ಮಾಡ್ತಿದ್ರಂದ್ರ, ನಾನು ಈಗ ಒಂಚೂರು ಆ ತರ ಮಾಡ್ಲಿಕತ್ತೇನ್ ನೋಡು. ಈಗ ಒಂದೇ ಸಲ ಮಾಡೇನಿ, ಬೀಜ ತೆಗೆದು ಒಣಗಿಸಿ ಅದನ್ನ ಬೂದಿ ಒಳಗ ಉಳ್ಳಾಡ್ಸಿ ಇಟ್ಕೋಬೇಕು ಒಂದ್ ಕಡೆ ಕಟ್ಟಿ. ಆಮೇಲೆ ಹಾ, ಅದ್ರ ಸೀಸನ್ ಬಂದಾಗ ಆ ಬೀಜ ತೆಗೆದು ಒಂದು ಕುಂಬಳಕಾಯಿ ಬಳ್ಳಿ ನೋಡು, ನೆಲಕ್ಕೆ ಹಾದ್ ಬೆಳೆಯೋದ ಜಾಸ್ತಿ, ತೂಕ ಬಹಳ ಇರತ್ತಲ್ಲ, ಹಂಗಾಗಿ ಇದಕ್ಕೆ ಚಪ್ರ ಕಟ್ಟೋದಿಲ್ಲ. ಇದನ್ನ ಬದು ಒಳಗೆ ಬೆಳೆಸ್ಕೊಂಡ್ರೆ ಚಲೋ. ಈಗ ನಾವು ಒಂದ್ ಕಡೆ ಎಲ್ಲೋ ಒಂದ್ ಕಡೆ ನಮಗ್ ಹೊಲದ ಜಾಗ ಉಳದ ಉಳಿತೈತಿ, ಮತ್ತ ಇದಕ್ಕೆ ಬಿಸಿಲು ಜಾಸ್ತಿ ಬೇಕು, ಈ ಬಳ್ಳಿಗೆ ಬಿಸಿಲು ಜಾಸ್ತಿ ಬೇಕು. ಇನ್ನೂ ಒಂದ್ ಹೇಳ್ತೇನ್ ಕೇಳು, ಈ ಬಳ್ಳಿಯನ್ನ ಆಕಳು ಬಹಳ ಇಷ್ಟಪಡ್ತಾವ, ಹಸು ಕುಂಬಳ ಬಳ್ಳಿ ತಿಂದ್ಬಿಡ್ತಾವ, ಅದಕ್ಕ ಸ್ವಲ್ಪ ನೋಡಿ ಕಾಳಜಿ ಮಾಡ್ಬೇಕು. ಮತ್ತ ಇದನ್ನ ಮನಿ ಮೇಲೂ ಬೆಳೆಸ್ಕೊಂತಾರ. ಅಂದ್ರ ಚಪ್ರ ಅಂದ್ರ ಅಷ್ಟು ಗಟ್ಟಿಯಾಗಿರ್ಬೇಕು ನೋಡು, ತಡ್ಕೋಬೇಕು. ಯಾಕಂದ್ರ ಕುಂಬಳಕಾಯಿ ವಜ್ ಬಹಳ, ಮತ್ತ ಬಿಟ್ಟರೆ ಒಂದೊಂದ್ ಬಳ್ಳಿ ಒಳಗ್ ಏನಿಲ್ಲ ಅಂದ್ರು ಕನಿಷ್ಠ ಪಕ್ಷ ಒಂದ್ 20-25 ಕಾಯಿನಾರ ಬಿಡ್ತಾವು, ಅದೇನಾದ್ರು ಫಲವತ್ತಾಗಿ ಬೆಳಿತಂದ್ರ. ಅಯ್ಯೋ, ಮತ್ತ ಕುಂಬಳಕಾಯಿ ಬಳ್ಳಿಗೆ ಸಗಣಿ ಗೊಬ್ಬರ ಬಹಳ ಬೇಕು. ನೀವ್ ಇದಕ್ಕೆ ಎಷ್ಟು ಸಗಣಿ ಗೊಬ್ಬರ ಹಾಕ್ತೀರಿ, ನಿಮ್ ಕಾಯಿ ಅಷ್ಟು ಕಸುವಾಗಿ ಬರ್ತಾವ ನೋಡು. ಈಗ ಬೀಜ ಹಾಕಿದ್ರೆ ಎಷ್ಟು ದಿವಸದ ಮೇಲೆ ಕುಂಬಳಕಾಯಿ ಬರ್ಬೋದರ ಅಕ್ಕಿ? ಏನಂದಿ ಮಾಲಕ ನೀನ್, ಎಷ್ಟು ತಿಂದಾಗ ಇದು ಕೊಯ್ಲಿಗೆ ಬರುತ್ತೆ ಅಂತ ಅಂದೆಲ್ಲ ನೋಡು. ಇದು ಬೀಜ ಬಿತ್ತಿ ಒಂದು 150 ದಿನ ಆದ್ಮೇಲೆ ಫಸಲ್ ಕಟಾವಿ ಬರ್ತೈತ್ ನೋಡ್ವಾ. ಅಂದ್ರ ಹೆಚ್ಚು ಕಮ್ಮಿ 5-6 ತಿಂಗಳ ಆತು. ಹೌದು. ಮತ್ತೇನ, ಕುಂಬಳಕಾಯಿ ಒಂದ್ ವರ್ಷಕ್ಕೆ ಒಂದ್ ಸಲ ಕುಂಬಳಕಾಯಿ ಬಂತಂದ್ರ ನೀವ್ ಇದನ್ನ ಇಡೀ ವರ್ಷ ಸಂಗ್ರಹಣೆ ಮಾಡಿ ಯೂಸ್ ಮಾಡಬಹುದು. ಹೌದಲ್ಲ, ಅವು ಕಟ್ ಮಾಡಿ ಟ್ರೇನ್ ಕೆಡಂಗಿಲ್ಲ. ಕಟ್ ಮಾಡಿಡೋದು ಆತು, ಇಡೀ ವರ್ಷಕ್ಕೆ ಆಗೋಷ್ಟು ನಾವಿಲ್ಲೆಲ್ಲ ನೋಡಿಲ್ಲೆ ಮ್ಯಾಲ ಎಷ್ಟಿಟ್ಟೇವ್ ನೋಡಿಲ್ಲೆ. ಹೌದಲ್ಲ, ನೋಡ್ ಮಾಲಕ್ಕ, ಈಗೇನಿಲ್ಲ ಅಂದ್ರು ಒಂದ್ 10 ಕುಂಬಳಕಾಯಿ ತಂದೇನ್ ನಾನು, ಇವಿಡೀ ವರ್ಷಕ್ಕೆ ಆಗ್ತಾವು. ನಮಗ್ ಯಾವಾಗ ಬೇಕವ ನಾವು ಕುಂಬಳಕಾಯಿ ತೆಗೆದು ಯೂಸ್ ಮಾಡಬಹುದು. ಬಹಳ ಚಲೋ ಆತು ಬಿಡುವ. ಕಟ್ಟಿರ್ತಿದ್ರಲ್ಲಿ ನೀವು ಮತ್ ಸಿಂಬಿ ಮೊದಲು, ಅದು ಸ್ವಲ್ಪ ಇವ್ರ ಮಾಡ್ತಾರ ನಮ್ಮ ಮನೆಯವ್ರು. ಮತ್ತ ಹಾಕಿ ಬಿಡುವ, ಇನ್ನ ಕುಂಬಳಕಾಯಿ ಪಲ್ಯ ಮಾಡ, ಅದ್ರ ಜೊತೆ ಚಪಾತಿ ಮಾಡಿ. ರೊಟ್ಟಿ ಮಾಡೇನಿ ಮೊನ್ನೆ ಚಪಾತಿ ಮಾಡ್ಬಿಟ್ಟೆ ಮನ್ಯಾಗ. ಚಪಾತಿ ಮಾಡಿಕೊಳ್ಳ ಒಂಚೂರು ಮೂಗ್ ಮುರಿತಾರ, ರೊಟ್ಟಿನ ಮಾಡೇನಿ. ಮತ್ತೀಗ ನೀನು ಕುಂಬಳಕಾಯಿ ಸಾಂಬಾರ್ ಒಂದ್ ಹೇಳ್ಬಿಟ್ಟೆಲ್ ನನಗ, ಇವತ್ ರಾತ್ರಿ ಅದನ್ನೊಂದ್ ಮಾಡ್ತೇನೆ ನೋಡು, ನಿನ್ ಮನಿಗೂ ಕೊಟ್ ಕಳಿಸ್ತೇನಿ ರುಚಿ ನೋಡಿ ಹೇಳ್ ಹಂಗಾರ. ಹಾ, ಕೊಟ್ ಕಳಸ, ರೆಡಿ ನಡಿ, ಹೊಲಕ್ಕ ಬುತ್ತಿ ರೆಡಿ ಮಾಡಿ. ಪಾಪ ಲೇಟ್ ಆಗೈತ್ ನಿನಗ, ಬರ್ತೇನ. ತಡಿ ತಡಿ ಮಾಲಕ್ಕ, ಎರಡು ಕುಂಬಳಕಾಯಿ ತಗೊಂಡ ಹೋಗ. ಆತ್ ತಗೋವ, ಒಯ್ತೇನಿ ಜಲ್ದಿ. ಹಾ, ಬರ್ತೇನಿ. ಹೊಲಕ ಬುತ್ತಿ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಮಾಲಾ ಸಾಮ್ರಾಣಿ ಹಾಗೂ ರಾಖಿ ಹಾನಗಲ್. ಕೃಷಿರಂಗದಲ್ಲಿ ಇನ್ನು ಮುಂದೆ ಜಮಖಂಡಿ ತಾಲೂಕು ಚಿಕ್ಕಪಡಸಲಿಗೆಯ ಮಹದೇವ್ ಹೂವಣ್ಣ ಕಲ್ಯಾಣಿ ಹಾಗೂ ಸಂಗಡಿಗರಿಂದ ಕರಡಿ ಮಜಲು.